ಮೊದಲನೇದಾಗಿ ಜೈವಿಕ ಗೊಬ್ಬರಗಳಂದ್ರೆ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ರಾಸಾಯನಿಕ ಗೊಬ್ಬರಗಳಂದ್ರೆ ತಿಳಿದಿದೆ, ಅವುದರಿಂದ ಏನಾಗುತ್ತೆ ಸಾರಜನಕ, ರಂಜಕ, ಪೊಟ್ಯಾಶು, ಸೊ ಈ ರೀತಿಯ ಒಂದು ಪೋಷಕಾಂಶಗಳನ್ನು ದೊರೆಯುತ್ತವೆ ಈ ಬೆಳೆಗಾಗದಾಗ. ಅದೇ ರೀತಿ ಅವು ರಾಸಾಯನಿಕ ವಿಧಾನದಲ್ಲಿ ಇಂಡಸ್ಟ್ರಿಗಳಲ್ಲಿ ಉತ್ಪಾದನೆಯನ್ನು ಮಾಡಿರ್ತಾರೆ. ಅದೇ ರೀತಿಯಲ್ಲಿ ಜೈವಿಕ ಗೊಬ್ಬರಗಳು ಅಂದರೆ ಇವು ಅಷ್ಟೇ, ಇವನ್ನು ಕೂಡ ಬೆಳೆಗಳಿಗೆ ನೀವು ಹಾಕಿದಾಗ ಬೆಳೆಗಳಿಗೆ ಬೇಕಾದಂಥ ರಂಜಕ, ಪೊಟ್ಯಾಶು ಮತ್ತು ಫಾಸ್ಫರಸ್ಸು ಈ ಪೋಷಕಾಂಶಗಳನ್ನು ಒದಗಿಸ್ಕೊಡ್ತವೆ. ಆದರೆ ಒಂದು ಮೆಕ್ಯಾನಿಸಮ್ ಅಥವಾ ಇವು ಬೇರೆ ರೀತಿಯಲ್ಲಿ ಒದಗಿಸ್ತವೆ, ರಾಸಾಯನಿಕಗಳು ಡೈರೆಕ್ಟಾಗಿ ಕೆಮಿಕಲ್ ಫಾರಮ್ನಲ್ಲಿ ಒದಗಿಸ್ತವೆ. ಸೊ ಜೈವಿಕ ಅಂತ ಹೇಳಿದ್ರೆ ಇಲ್ಲಿ ಬದುಕಿರುವಂತಹ ಜೀವಾಣುಗಳು, ನಾವು ಬದುಕಿರುವಂಥ ಜೀವಾಣುಗಳನ್ನು ಗೊಬ್ಬರಗಳಾಗಿ ಉಪಯೋಗಿಸ್ತೀವಿ. ಸೊ ಈ ಜೈವಿಕ ಗೊಬ್ಬರಗಳಲ್ಲಿ ನಮ್ಮಲ್ಲಿ ಮುಖ್ಯವಾಗಿ ಮೂರು ವಿಧದ ಜೈವಿಕ ಗೊಬ್ಬರಗಳು ಬರ್ತವೆ. ಮೊದಲನೇದಾಗಿ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ, ಎರಡನೆಯದಾಗಿ ರಂಜಕ ಕರಗಿಸುವ ಜೈವಿಕ ಗೊಬ್ಬರ, ಮೂರನೇದಾಗಿ ಪೊಟ್ಯಾಶ್ ಕರಗಿಸುವ ಜೈವಿಕ ಗೊಬ್ಬರ. ಇವು ಮುಖ್ಯವಾದ ಪೋಷಕಾಂಶಗಳು ಹಾಗೂ ಇವು ಮುಖ್ಯವಾದಂಥ ಜೈವಿಕ ಗೊಬ್ಬರಗಳು. ಇಲ್ಲಿ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಗಾಳಿನಲ್ಲಿ ಯಥೇಚ್ಛವಾದ ಸಾರಜನಕ ಇದೆ, ಶೇಕಡ 79% ಗಾಳಿನಲ್ಲಿ ಸಾರಜನಕನೇ ಇದೆ. ಸೊ ಒಂದು ಎಕರೆಯ ಪ್ರದೇಶದ ಮೇಲುಗಡೆ ಇರುವಂಥ ಗಾಳಿನಲ್ಲಿ ಸುಮಾರು 45,000 kg ಸಾರಜನಕ ಇದೆ. ಆದರೆ ಈ ಸಾರಜನಕವನ್ನು ಗಾಳಿಯ ರೂಪದಲ್ಲಿದೆ, ಇದನ್ನು ನಮ್ಮ ಬೆಳೆಗಳು ತಗೊಳ್ಳುವಂಥ ಶಕ್ತಿ ಇಲ್ಲ ಅವಕ್ಕೆ. ಆದರೆ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ನೈಟ್ರೋಜಿನೇಸ್ ಅನ್ನುವಂಥ ಒಂದು ಕಿಣ್ವವನ್ನು ಹೊಂದಿರ್ತವೆ. ಈ ಕಿಣ್ವದ ಸಹಾಯದಿಂದ ಏನು ಮಾಡ್ತದೆ, ಗಾಳಿಯಲ್ಲಿರುವ ಸಾರಜನಕವನ್ನು ಭೂಮಿಗೆ ಅಮೋನಿಯಾ ರೂಪದಲ್ಲಿ ಸ್ಥಿರೀಕರಣ ಮಾಡ್ತವೆ ಅಥವಾ ಫಿಕ್ಸ್ ಮಾಡ್ತವೆ. ಸೊ ಇವನ್ನು ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳಂತ ಹೇಳ್ತೀವಿ. ಇದರೊಳಗೆ ಮುಖ್ಯವಾಗಿ ಎರಡು ರೀತಿಯ ಜೈವಿಕ ಗೊಬ್ಬರಗಳು ಬರ್ತವೆ. ಒಂದು ಸಿಂಬಯಾಟಿಕ್ ಅಥವಾ ಕೆಲವೊಂದು ಬೆಳೆಗಳಲ್ಲಿ ಬೆಳೆಗಳ ಬೇರುಗಳ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಸಂಯೋಜನೆ ಹೊಂದಿ ಸೊ ಅಲ್ಲಿ ಸಾರಜನಕವನ್ನು ಸ್ಥಿರೀಕರಣ ಮಾಡ್ತವೆ. ಇಲ್ಲೇನಾಗ್ತದೆ ಅಂದರೆ ಫ್ರೆಂಡ್ಶಿಪ್ನಲ್ಲಿ ಎರಡಕ್ಕೂ ಉಪಯೋಗ ಆಗುತ್ತೆ. ಉದಾಹರಣೆಗೆ ದ್ವಿದಳ ಧಾನ್ಯದ ಬೇರುಗಳಲ್ಲಿ ಗಂಟಿರ್ತವೆ. ಸೊ ದ್ವಿದಳ ಧಾನ್ಯದ ಬೇರುಗಳ ಜೊತೆಗೆ ರೈಸೋಬಿಯಂ ಅನ್ನು ಸಾರಜನಕ ಸ್ಥಿರೀಕರಿಸುವ ಜೀವಾಣು, ಸೊ ಫ್ರೆಂಡ್ಶಿಪ್ ಮಾಡಿಕೊಂಡು ಅಲ್ಲಿ ಅಮೋನಿಯಾ ರೂಪದಲ್ಲಿ ಸಾರಜನಕವನ್ನು ರೈಸೋಬಿಯಂ ಬೆಳೆಗಳಿಗೆ ಸ್ಥಿರೀಕರಣ ಮಾಡಿಕೊಡ್ತದೆ. ಅದರ ಬದಲಾಗಿ ರೈಸೋಬಿಯಂಗೆ ಬೆಳೆಗಳು ಏನು ಮಾಡ್ತವೆ, ಒಂದು ಗಂಟುಗಳನ್ನು ಮಾಡಿ ಮನೆ ಮಾಡಿ ಅದಿರೋದಕ್ಕೆ ಸಹಾಯ ಮಾಡ್ತದೆ, ಮತ್ತು ಅದಕ್ಕೆ ಬೇಕಾದಂಥ ಬೇರೆ ಎಲ್ಲ ಕಾರ್ಬೋಹೈಡ್ರೇಟು ಮತ್ತು ಇತರ ಆಹಾರವನ್ನು ಒದಗಿಸ್ಕೊಡ್ತದೆ. ಈ ರೀತಿ ಸಂಯೋಜನೆಯಿಂದ ಕೆಲಸ ಮಾಡ್ತವೆ. ಸೊ ಇವನ್ನು ಸಿಂಬಯಾಟಿಕ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಇನ್ನೊಂದು ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ಅಂದರೆ ಯಾವುದೇ ಒಂದು ಬೆಳೆಗಳ ಬೇರುಗಳು ಅಥವಾ ಬೆಳೆಗಳು ಸಹಾಯ ಇಲ್ಲದಂಗೆ ಸೊ ತಮ್ಮ ಪಾಡಿಗೆ ತಾವು ಎಲ್ಲಿರ್ತವೋ ಅಲ್ಲಿ ಗಾಳಿಯಲ್ಲಿರುವ ಸಾರಜನಕವನ್ನು ತಮ್ಮ ಜೀವಕೋಶದೊಳಗೇ ಫಿಕ್ಸ್ ಮಾಡಿಕೊಳ್ತವೆ. ಹೆಚ್ಚಿನ ಪ್ರಮಾಣದಲ್ಲಿ ಫಿಕ್ಸ್ ಆದಂಥ ಸಾರಜನಕವನ್ನು ಅವು ಭೂಮಿಗೆ ಬಿಡುಗಡೆ ಮಾಡ್ತವೆ ಅಮೋನಿಯಾ ರೂಪದಲ್ಲಿ. ಸೊ ಈ ರೀತಿ ಎರಡು ಭಾಗ, ಒಂದಕ್ಕೆ ಕೆಲವೊಂದು ಬೆಳೆಗಳು ಬೇಕು, ಉದಾಹರಣೆ ರೈಸೋಬಿಯಂ ಮತ್ತು ದ್ವಿದಳ ಧಾನ್ಯಗಳು. ಸೊ ಅವೆರಡೂ ಕಾಂಬಿನೇಷನಲ್ಲಿ ಇದ್ದಾಗ ಮಾತ್ರ ಸಾರಜನಕ ಸ್ಥಿರೀಕರಣವಾಗ್ತವೆ. ಇನ್ನೊಂದು ಯಾವುದೇ ಒಂದು ಬೆಳೆಗಳ ಒಂದು ಸಂಯೋಜನೆ ಅಥವಾ ಸಂಬಂಧ ಇಲ್ದಲೇ ಅವು ಫ್ರೀಯಾಗಿ ಫಿಕ್ಸ್ ಮಾಡ್ತವೆ. ಸೊ ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಮತ್ತು ಈ ನೈಟ್ರೋಜನ್ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳಲ್ಲಿ ಅವು ಬೆಳೆಗೆ ತಕ್ಕನಾಗಿ ಬೇರೆ ಬೇರೆ ರೀತಿಯ ಜೀವಾಣುಗಳಿರ್ತವೆ. ಸೊ ಅವನ್ಗಳನ್ನು ಉಪಯೋಗಿಸಿದರೆ ಅದರದ ಒಂದು ಹೆಚ್ಚಿನ ಲಾಭವನ್ನು ನಾವು ಪಡ್ಕೊಳ್ಬೋದು. ಉದಾಹರಣೆಗೆ ದ್ವಿದಳ ಧಾನ್ಯಗಳು, ದ್ವಿದಳ ಧಾನ್ಯಗಳಂದರೆ ಈಗ ಅಲಸಂದೆ, ಕಡಲೆ, ಶೇಂಗಾ, ಉದ್ದು, ತೊಗರಿ, ಹೆಸರು ಮತ್ತು ಸೋಯಾಬೀನ್, ಬೇರೆ ಬೇರೆ ರೀತಿಯ ರೈಸೋಬಿಯಂ ಸ್ಟ್ರೈನ್ಗಳು ಇರ್ತವೆ. ಅವನ್ನು ನಾವು ಬೀಜೋಪಚಾರ ಮಾಡುವ ಮುಖಾಂತರ ಸೊ ಅದನ್ನು ಬೆಳೆಗಳಿಗೆ ಒದಗಿಸಿದ್ರೆ ಶೇಕಡ 50% ಸಾರಜನಕವನ್ನು ಈ ಜೀವಾಣುಗಳೇ ಒದಗಿಸ್ಕೊಡ್ತವೆ. ನೀವು ಇನ್ನು ಉಳಿದ 50% ಅಷ್ಟೇ ನೀವು ರಾಸಾಯನಿಕ ಗೊಬ್ಬರಗಳಿಂದ ಅವಕ್ಕೆ ಕೊಡಬಹುದು. ಇನ್ನಿತರ ಈಗ ಉದಾಹರಣೆಗೆ ನಮ್ಮ ತೋಟಗಾರಿಕಾ ಬೆಳೆಗಳಾದ ಹಣ್ಣಿನ ಬೆಳೆಗಳು ಮತ್ತು ತರಕಾರಿ ಬೆಳೆಗಳಿಗೆ ನಾವು ಅಜೋಟೋಬ್ಯಾಕ್ಟರ್ ಮತ್ತು ಅಜೋಸ್ಪೈರಲಮ್ ಅಂತ ಹೇಳ್ತೀವಿ. ಇವೆರಡನ್ನೂ ನೀವು ಕಾಂಬಿನೇಷನ್ನಲ್ಲಾದರೂ ಕೊಡ್ಬೋದು ಅಥವಾ ಒಂದನ್ನು ಕೊಟ್ಟರೂ ಆಗುತ್ತೆ. ಸೊ ಇವನ್ನು ನೀವು ಬೀಜೋಪಚಾರವಾಗಲಿ ಅಥವಾ ಡ್ರಿಪ್ ಮುಖಾಂತರವಾಗಲಿ ಅಥವಾ ಡ್ರೆಂಚಿಂಗ್ ಮುಖಾಂತರವಾಗಲಿ ಕೊಡ್ಬೋದು. ಕೊಟ್ಟರೆ ಏನಾಗುತ್ತೆ, ಇವು ಒಂದು ಎಕರೆಗೆ ಸುಮಾರು 20-30 kg ಸಾರಜನಕವನ್ನು ಬೆಳೆಗಳಿಗೆ ಒದಗಿಸ್ಕೊಡ್ತೇವೆ. ಸೊ ಅದು ಸುಮಾರು ಕನಿಷ್ಠ ಅಂದರೆ ಒಂದು 25% ಆಗುತ್ತೆ, ಶೇಕಡ 25% ಬೆಳೆಗಳಿಗೆ ಸಿಗುತ್ತೆ. ಮಿಕ್ಕಿದ್ದ 75% ನೀವು ಸಾವಯವ ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರಗಳಿಂದ ಒದಗಿಸಿ ಕೊಡ್ಬೋದು. ಸೊ ಈ ಸಾರಜನಕ ಸ್ಥಿರೀಕರಣ ಜೈವಿಕ ಗೊಬ್ಬರಗಳಲ್ಲಿ ಮಾತ್ರ ಬೆಳೆಗೆ ತಕ್ಕನಾಗಿ ನೀವು ಜೀವಾಣುಗಳನ್ನು ಆಯಿಸಿಕೊಂಡು ಅದನ್ನಷ್ಟೇ ನೀವು ಕೊಡಬೇಕಾಗ್ತದೆ. ನೆಕ್ಸ್ಟ್ ಜೈವಿಕ ಗೊಬ್ಬರಗಳು ಬಂದರೆ ರಂಜಕ ಕರಗಿಸುವ ಜೈವಿಕ ಗೊಬ್ಬರ. ಸೊ ಇದು ಏನು ಮಾಡುತ್ತಪ್ಪ ಅಂದರೆ ಭೂಮಿಯಲ್ಲಿ ರಂಜಕ ಇರ್ಬೋದು, ಸಾರಜನಕ ಇರ್ಬೋದು, ಪೊಟ್ಯಾಷ್ ಇರ್ಬೋದು, ಕೇವಲ ಒಂದು ಅಥವಾ ಎರಡು ರೀತಿಯಲ್ಲಿ ಮಾತ್ರ ಬೆಳೆಗಳು ತಗೊಳ್ತವೆ. ಉದಾಹರಣೆಗೆ ಸಾರಜನಕವನ್ನು ನೈಟ್ರೇಟು ಅಥವಾ ಅಮೋನಿಯಾ ರೂಪದಲ್ಲಿ ಮಾತ್ರ ತಗೊಳ್ತವೆ ಬೇರುಗಳು. ಅದೇ ರೀತಿ ಫಾಸ್ಫರನ್ನ ಫಾಸ್ಫೇಟ್ ಗ್ರೂಪ್ ಅಂತ ಹೇಳ್ತೀವಿ, ಫಾಸ್ಫೇಟ್ ಫಾರಮ್ ಅಂತ. ಸೊ PO4 ಫಾರಮು ಅಥವಾ H3PO4, H2PO4, HPO4 ಈ ಥರ ಆರ್ಥೋಫಾಸ್ಫೇಟ್ ಫಾರಮ್ ಅಂತ ಹೇಳ್ತೀವಿ. ಈ ರೂಪದಲ್ಲಿದ್ದರೆ ಮಾತ್ರ ಬೆಳೆಗಳು ಫಾಸ್ಫರಸನ್ನು ತಗೊಳ್ತವೆ. ಭೂಮಿಗಳಲ್ಲಿ ಏನಾಗ್ತದೆ, ರಸಸಾರ ವ್ಯತ್ಯಾಸದಿಂದ ಏನಾಗ್ತದೆ, ಇವು ಭೂಮಿನಲ್ಲಿ ಬೇರೆ ಖನಿಜಾಂಶಗಳು ಇರ್ತವೆ. ಉದಾಹರಣೆಗೆ ಐರನ್ ಇರ್ತದೆ, ಮ್ಯಾಂಗನೀಸ್ ಇರ್ತದೆ, ಮೆಗ್ನೀಷಿಯಂ ಇರ್ತದೆ, ಕ್ಯಾಲ್ಸಿಯಂ ಇರ್ತವೆ. ಸೊ PH ಅಥವಾ ರಸಸಾರ ವೇರಿಯೇಷನ್ನಿಂದ ಈ ಫಾಸ್ಫೇಟ್ ಗ್ರೂಪ್ಗಳು ಏನಾಗ್ತದೆ, ಸೊ ಈ ಖನಿಜಾಂಶಗಳ ಜೊತೆಗೆ ರಿಯಾಕ್ಷನ್ ಮಾಡಿ ರಾಸಾಯನಿಕ ಕ್ರಿಯೆ ಹೊಂದಿ ಅವು ಬೇರೆ ರೂಪಕ್ಕೆ ಪರಿವರ್ತನೆ ಆಗಿಬಿಡ್ತವೆ, ಸಾಲ್ಟ್ಸ್ ಅಂತ ಹೇಳ್ತೀವಿ. ಸೊ ಉದಾಹರಣೆಗೆ ಅಲ್ಯೂಮಿನಿಯಂ ಜೊತೆ ಅವು ರಿಯಾಕ್ಷನ್ ಆಗಿ ಅಲ್ಯೂಮಿನಿಯಂ ಫಾಸ್ಫೇಟ್ ಆಗುತ್ತೆ, ಕ್ಯಾಲ್ಸಿಯಂ ಜೊತೆ ರಿಯಾಕ್ಟ್ ಆಗಿ ಕ್ಯಾಲ್ಸಿಯಂ ಫಾಸ್ಫೇಟ್ ಆಗ್ತವೆ, ಐರನ್ ಜೊತೆ ರಿಯಾಕ್ಟ್ ಆಗಿ ಐರನ್ ಫಾಸ್ಫೇಟ್ ಆಗ್ತವೆ, ಮೆಗ್ನೀಷಿಯಂ ಜೊತೆ ರಿಯಾಕ್ಟ್ ಆಗಿ ಮೆಗ್ನೀಷಿಯಂ ಫಾಸ್ಫೇಟ್ ಆಗ್ತವೆ. ಸೊ ಇವೇನಾಗ್ತವೆ, ಪಾಸಿಟಿವ್ ಚಾರ್ಜ್ ಇರ್ತವೆ, ಕ್ಯಾಟಯಾನ್ಸ್ ಅಂತ ಹೇಳ್ತೀವಿ, ಕ್ಯಾಟಯಾನಿಕ್ ನ್ಯೂಟ್ರಿಯೆಂಟ್ಸ್ ಅಂತ. ಇವು ನಮ್ಮ ಮಣ್ಣಿನಲ್ಲಿರುವಂಥ ಎರೆ ಅಂಶ ಮತ್ತು ಹ್ಯೂಮಸ್ ಅಂತ ಹೇಳ್ತೀವಿ, ಸಾಯಿಲ್ ಕೊಲಾಯ್ಡ್ಸ್ ಅಂತ ಹೇಳ್ತೀವಿ. ಅವರ ಮೇಲುಗಡೆ ನೆಗೆಟಿವ್ ಚಾರ್ಜ್ ಇರ್ತದೆ, ಅಲ್ಲಿಗೆ ಅವು ಅಟ್ರ್ಯಾಕ್ಟ್ ಆಗಿ ಆಕರ್ಷಣೆ ಹೊಂದಿ ಅಲ್ಲಿ ಹೋಗಿ ಕುಳಿತುಕೊಳ್ಬಿಡ್ತವೆ, ಗಟ್ಟಿಯಾಗಿ ಕುಳಿತುಕೊಳ್ಬಿಡ್ತವೆ. ಸೊ ಗಿಡಗಳಿಗೆ ಬೇಕಾಗಿದ್ದು ಫಾಸ್ಫೇಟ್ ಫಾರ್ಮ್, ಆದರೆ ಇವು ಮೆಟಲ್ ಸಾಲ್ಟ್ಸ್ ಆಗಿ ಪರಿವರ್ತನೆಯಾಗಿ ಭೂಮಿಯಲ್ಲಿ ಗಟ್ಟಿಯಾಗಿ ಕುಳಿತುಕೊಳ್ಬಿಡ್ತವೆ. ಸೊ ಈ ರೀತಿ ಆದಾಗ ಇದನ್ನೇನಂತೀವಿ ನಾವು, ಫಾಸ್ಫರಸ್ ಫಿಕ್ಸೇಷನ್ ಅಂತ ಹೇಳ್ತೀವಿ. ಅಂದರೆ ಬೆಳೆಗಳಿಗೆ ಸಿಗದಲೇ ಇರೋ ರೂಪದಲ್ಲಿ ಫಾಸ್ಫರಸ್ಸು ಪರಿವರ್ತನೆ ಹೊಂದಿ ಸೊ ಬೆಳೆಗಳಿಗೆ ಸಿಗೋದಿಲ್ಲ. ಇದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಭೂಮಿಗಳಲ್ಲೂ ಆಗ್ತವೆ. ನೀವು ಹಾಕಿದ್ದಂಥ ರಾಸಾಯನಿಕ ಫಾಸ್ಫರಸ್ ಕೂಡ ಶೇಕಡ 60% ಈ ರೀತಿಯಾಗಿ ಪರಿವರ್ತನೆ ಬಂದುಬಿಡ್ತದೆ. ಸೊ ನಿಮಗೆ ಫಾಸ್ಫರಸ್ ಯೂಸ್ ಎಫಿಷಿಯನ್ಸಿ ಕೇವಲ 40% ಅಷ್ಟೇ ಇರುತ್ತೆ ಭೂಮಿಗಳಲ್ಲಿ, ನೀವು ಹಾಕಿದ್ದು ಕೂಡ 40% ಅಷ್ಟೇ ಬೆಳೆಗಳಿಗೆ ಸಿಗುತ್ತೆ, ಮಿಕ್ಕಿದ್ದ 60% ಭೂಮಿಯಲ್ಲಿ ಫಿಕ್ಸ್ ಆಗಿಬಿಡುತ್ತೆ. ಸೊ ನೀವು ಸಾಯಿಲ್ ಅನಲೈಸಿಸ್ ಮಾಡಿದ್ರೆ ಏನಾಗುತ್ತೆ, ಟೋಟಲ್ ಫಾಸ್ಫರಸ್ ಜಾಸ್ತಿ ಇರ್ತದೆ ನಿಮಗೆ, 200-300 kg ಇರ್ತದೆ. ಆದರೆ ಪ್ಲಾಂಟ್ ಅವೈಲೇಬಲ್ ಫಾಸ್ಫರಸ್ ನಿಮಗೆ ತುಂಬ ಕಮ್ಮಿ ಇರ್ತದೆ, 10 kg, 20 kg, 30 kg ಅಷ್ಟೇ ಇರ್ತದೆ. ಸೊ ಇದನ್ನ ಈ ಫಿಕ್ಸ್ ಆಗಿರುವಂಥ ಫಾಸ್ಫರಸ್ನ ನೀವು ಬಳಸ್ಕೋಬೇಕಂತ ಹೇಳಿದ್ರೆ ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಅಂತ ನಾವು ಜೈವಿಕ ಗೊಬ್ಬರದಲ್ಲಿ ಬರ್ತದೆ. ಇವೇನು ಮಾಡ್ತವೆ, ಅನೇಕ ಆ್ಯಸಿಡ್ಗಳನ್ನು ಉತ್ಪತ್ತಿ ಮಾಡಿ ಮತ್ತು ಬೇರೆ ಬೇರೆ ಮೆಕ್ಯಾನಿಸಮ್ನಿಂದ ಇದೇನು ಮೆಟಲ್ ಸಾಲ್ಟ್ಸ್ ಆಗಿ ಫಿಕ್ಸ್ ಆಗಿರ್ತವಲ್ಲ ಭೂಮಿಯಲ್ಲಿ, ಅದನ್ನು ಕರಗಿಸಿ ಸೊ ಇದನ್ನು ಬೆಳೆಗಳಿಗೆ ಸಿಗುವ ರೀತಿಯಲ್ಲಿ ಫಾಸ್ಫೇಟು ಮತ್ತು ಆರ್ಥೋಫಾಸ್ಫೇಟ್ ಮಾಡಲ್ಲಿ ರಿಲೀಸ್ ಮಾಡಿ ಬೆಳೆಗಳಿಗೆ ಒದಗಿಸ್ತದೆ. ಸೊ ಇದನ್ನು ನೀವು ಈ ಜೈವಿಕ ಗೊಬ್ಬರಗಳನ್ನು ಬೆಳೆಗಳಲ್ಲಿ ಉಪಯೋಗಿಸಿದರೆ ಭೂಮಿಯಲ್ಲಿ ಬೆಳೆಗಳಿಗೆ ಸಿಗುವಂತಹ ಫಾಸ್ಫರಸ್ ಪ್ರಮಾಣ ಗಣನೀಯವಾಗಿ ಇನ್ಕ್ರೀಸ್ ಆಗ್ತದೆ. ಮತ್ತು ಈ ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಇಂಥ ಬೆಳೆಗೆ ಇದನ್ನೇ ಹಾಕಬೇಕನ್ನೋದು ಯಾವುದೇ ಒಂದು ಸ್ಟ್ರಿಕ್ಟ್ ಇದಿಲ್ಲ. ಇದು ಎಲ್ಲ ಬೆಳೆಗಳಲ್ಲಿ, ಅಗ್ರಿಕಲ್ಚರ್ ಬೆಳೆಗಳಲ್ಲಿರ್ಬೋದು, ಹಾರ್ಟಿಕಲ್ಚರ್ ಬೆಳೆಗಳಲ್ಲಿರ್ಬೋದು, ಹಣ್ಣಿನ ಬೆಳೆಗಳಲ್ಲಿರ್ಬೋದು, ತರಕಾರಿ ಬೆಳೆಗಳಲ್ಲಿರ್ಬೋದು, ಸೊ ಎಲ್ಲ ಬೆಳೆಗಳಿಗೂ ನೀವು ಒಂದೇ ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸ್ಕೊಡ್ಬೋದು. ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳಲ್ಲಿ ಒಂದು ಬ್ಯಾಕ್ಟೀರಿಯಾಗಳು ಬರ್ತವೆ, ಶಿಲೀಂಧ್ರಗಳು ಬರ್ತವೆ. ಉದಾಹರಣೆಗೆ ಬ್ಯಾಕ್ಟೀರಿಯಾಗಳಲ್ಲಿ ಬ್ಯಾಸಿಲಸ್ ಮೆಗಟೀರಿಯಂ ಅಂತ ಹೇಳ್ತೀವಿ, ಶಿಲೀಂಧ್ರಗಳಲ್ಲಿ ಪೆನಿಸಿಲಿಯಂ ಡಿಜಿಟಾಟಮ್ ಅಂತ ಹೇಳ್ತೀವಿ, ಆಸ್ಪರ್ಜಿಲಸ್ ಅವಮೋರಿ ಅಂತ ಹೇಳ್ತೀವಿ, ಮತ್ತು ಇನ್ನೊಂದು ಬ್ಯಾಕ್ಟೀರಿಯಾದಲ್ಲಿ ಸೂಡೋಮೊನಾಸ್ ಸ್ಟ್ರೈಟ ಅಂತ ಹೇಳ್ತೀವಿ. ಸೊ ಇವೆಲ್ಲವೂ ಇದರಲ್ಲಿ ಯಾವುದಾದ್ರೂ ಒಂದು ಲಭ್ಯ ಇರೋದನ್ನು ನೀವು ಉಪಯೋಗಿಸ್ಕೊಳ್ಬೋದು. ನಂತರ ಇದರ ಉಪಯೋಗದ ಬಗ್ಗೆ ಹೇಳ್ತೀನಿ. ಸೊ ಮುಂದಿನ ಜೈವಿಕ ಗೊಬ್ಬರ ಯಾವುದಪ್ಪ ಅಂತ ಹೇಳಿದ್ರೆ ಪೊಟ್ಯಾಷ್ ಕರಗಿಸುವ ಜೈವಿಕ ಗೊಬ್ಬರ. ಸೊ ಪೊಟ್ಯಾಷು ಕೂಡ ನಿಮಗೆ ಸಾಯಿಲ್ ಅನಾಲಿಸಿಸ್ ಮಾಡಿದ್ರೆ ಟೋಟಲ್ ಪೊಟ್ಯಾಷು ಫಾಸ್ಫರಸ್ ರೀತಿಯಲ್ಲೇ, ರಂಜಕದ ರೀತಿಯಲ್ಲೇ ಅತಿ ಹೆಚ್ಚು ಪ್ರಮಾಣದಲ್ಲಿ ಟೋಟಲ್ ಫಾಸ್ಫರಸ್ ಇರ್ತದೆ, ಆದರೆ ಪ್ಲಾಂಟ್ ಅವೈಲೇಬಲ್ ಫಾಸ್ಫರಸ್ ತುಂಬ ಕಮ್ಮಿ ಇರ್ತದೆ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಪೊಟ್ಯಾಷು ಒಂದು ಕ್ಯಾಟಯಾನಿಕ್ ಅಯಾನ್ ಅಂತ ಹೇಳ್ತೀವಿ, ಅಂದರೆ ಪಾಸಿಟಿವ್ ಚಾರ್ಜ್ ಇರ್ತದೆ. ಇದು ಕೂಡ ಭೂಮಿಯಲ್ಲಿ ನೆಗೆಟಿವ್ ಚಾರ್ಜ್ ಇರುವಂಥ ಸಾಯಿಲ್ ಕೊಲಾಯ್ಡ್ಸ್ ಅಂತ ಹೇಳ್ತೀವಿ ಮತ್ತು ಎರೆ ಮಣ್ಣು ಅಲ್ಲಿ ಹೋಗಿ ಅಂಟಿಕೊಂಡು ಕುಳಿತುಕೊಬಿಡ್ತದೆ. ಅದು ಅಂಟಿಕೊಂಡು ಕುಳಿತುಕೊಂಡಾಗ ಏನಾಗುತ್ತೆ, ನಮ್ಮ ಬೆಳೆಗಳ ಬೇರುಗಳು ತುಂಬ ಶಕ್ತಿಯನ್ನು ಉಪಯೋಗಿಸಬೇಕಾಗುತ್ತೆ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಏನಾಗ್ತವೆ, ಸ್ವಲ್ಪ ಪ್ರಮಾಣದ ಶಕ್ತಿಯನ್ನು ಉಪಯೋಗಿಸಿ ತಗೊಳ್ತವೆ. ಸೊ ತದನಂತರ ಅದರ ಕೈಲಿ ಸಾಧ್ಯವಾಗೋದಿಲ್ಲ. ಸೊ ಈ ಥರದ್ದು ಏನಾಗುತ್ತೆ, ಇದು ಶೇಕಡ 50% ಫಿಕ್ಸ್ ಆಗಿರ್ತವೆ. ಇಲ್ಲಿ ಪೊಟ್ಯಾಷ್ ಕರಗಿಸುವ ಜೈವಿಕ ಗೊಬ್ಬರ ಅಥವಾ ಪೊಟ್ಯಾಷ್ ಮೊಬಿಲೈಸರ್ ಅಂತ ಹೇಳ್ತೀವಿ. ಇವು ಕೂಡ ಎಲ್ಲ ಬೆಳೆಗೂ ಒಂದನ್ನೇ ಉಪಯೋಗಿಸ್ಕೊಳ್ಬೋದು, ಇಂಥ ಬೆಳೆಗೆ ಇದೇ ಸ್ಪೆಸಿಫಿಕ್ ಜೀವಾಣು ಅಂತ ಇರೋದಿಲ್ಲ. ಇದೇನು ಮಾಡ್ತದೆ, ಭೂಮಿಯಲ್ಲಿ ಫಿಕ್ಸ್ ಆಗಿರುವಂಥ ಬೆಳೆಗಳಿಗೆ ಅಲಭ್ಯವಾಗಿರುವಂಥ ರೂಪದಲ್ಲಿರುವ ಪೊಟ್ಯಾಷಿಯಂನ ಬೆಳೆಗೆ ಲಭ್ಯವಾಗುವ ರೀತಿಯಲ್ಲಿ ಒದಗಿಸ್ಕೊಡುತ್ತದೆ. ಸೊ ಇದನ್ನು ಅಷ್ಟೇ, ಎಲ್ಲ ಬೆಳೆಗಳಿಗೆ ನೀವು ಕಾಮನ್ ಆಗಿ ಉಪಯೋಗಿಸ್ಕೊಳ್ಬೋದು, ಒಂದು ಬೆಳೆಗೆ ಇದು ಥರದ್ದು ಇರೋದಿಲ್ಲ. ಕೇವಲ ನಿಮಗೆ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳಲ್ಲಿ ಬೆಳೆಗೆ ತಕ್ಕವಾದ ಜೀವಾಣುವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ಇದಿಷ್ಟು ಜೈವಿಕ ಗೊಬ್ಬರಗಳ ಬಗ್ಗೆ. ಮತ್ತು ಇದರಿಂದ ಉಪಯೋಗಗಳೇನಾಗತ್ತಪ್ಪ ಅಂತ ಹೇಳಿದ್ರೆ, ಈಗ ನೀವು ರಾಸಾಯನಿಕ ಗೊಬ್ಬರಗಳಲ್ಲಿ ಏನಾಗುತ್ತೆ, ರಾಸಾಯನಿಕ ಗೊಬ್ಬರಗಳು ಅಮೋನಿಯಾ ಕೊಟ್ಟರೆ ಅಮೋನಿಯಾ ಅಷ್ಟೇ ಸಿಗುತ್ತೆ, ಅಮೋನಿಯಾ ಹೋಗಿ ನೈಟ್ರೇಟ್ ಆಗುತ್ತೆ, ಕೆಮಿಕಲ್ ಅಷ್ಟೇ ಸಿಗುತ್ತೆ. ಆದರೆ ಈ ಜೈವಿಕ ಗೊಬ್ಬರಗಳಲ್ಲಿ ಏನು ಮಾಡ್ತವೆ, ಈಗ ನೀವು ಅಜಿಟೋಬ್ಯಾಕ್ಟರ್ ಸಾರ್ವಜನಿಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳಿರ್ಬೋದು, ರಂಜಕ ಕರಗಿಸದಿರ್ಬೋದು, ಪೊಟ್ಯಾಶ್ ಕರಗಿಸುವ ಜೈವಿಕ ಗೊಬ್ಬರಗಳು, ಇವು ಪೋಷಕಾಂಶಗಳನ್ನು ಬೆಳೆಗಳಿಗೆ ಕೊಡುವುದರ ಜೊತೆಗೆ ಬೆಳೆ ಪ್ರಚೋದಕ ಹಾರ್ಮೋನುಗಳನ್ನು ಉತ್ಪತ್ತಿ ಮಾಡ್ತವೆ. ಪ್ರಚೋದಕ ಹಾರ್ಮೋನ್ಗಳಾದ್ರೆ ಸೈಟೋಸೈನಿನ್ಸು, ಸೈಟೋ ಗಿಬ್ಬರ್ಲಿನ್ಸು, ಆಕ್ಸಿಜನ್ಸು, ಇವನ್ನು ಉಪಯೋಗಿಸಿ ಬೇರು ಬೆಳವಣಿಗೆ ಚೆನ್ನಾಗಾಗುವ ರೀತಿಯಲ್ಲಿ ನೋಡ್ಕೊಳ್ತೇವೆ, ಮತ್ತು ಮೇಲ್ಭಾಗದಲ್ಲಿ ಗಿಡ ಚೆನ್ನಾಗಿ ಬೆಳೆದು ಒಳ್ಳೆ ಇಳುವರಿ ಕೊಡೋದ್ರ ರೀತಿಯಲ್ಲಿ ಕೂಡ ನೋಡ್ಕೊಳ್ತದೆ, ಪೋಷಕಾಂಶಗಳು ಕೊಡೋದ್ರ ಜೊತೆಗೆ. ಇದರ ಜೊತೆಗೆ ಕೆಲವೊಂದು ಜೈವಿಕ ಗೊಬ್ಬರಗಳು, ಉದಾಹರಣೆಗೆ ಅಜಿಟೋಬ್ಯಾಕ್ಟರ್ ಸಾರ್ವಜನಿಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ, ಇದು ಅನೇಕ ಆಂಟಿಬಯೋಟಿಕ್ಸ್ಗಳನ್ನ ಉತ್ಪತ್ತಿ ಮಾಡಿ, ಅಂದರೆ ಬ್ಯಾಕ್ಟೀರಿಯಾ ಪ್ರತಿರೋಧಕಗಳನ್ನು ಉತ್ಪತ್ತಿ ಮಾಡಿ ನಮ್ಮ ಬೆಳೆಗೆ ರೋಗವನ್ನು ತರುವಂತಹ ರೋಗಾಣುಗಳನ್ನು ಕೂಡ ತಡೆಗಟ್ಟುತ್ತೆ. ಸೊ ಇದರ ಜೊತೆಗೆ ಅನೇಕ ಗಮ್ಸ್ ಅಂತ ಹೇಳ್ತೀವಿ, ಅಂಟುಗಳನ್ನು ಉತ್ಪತ್ತಿ ಮಾಡಿ ಮಣ್ಣಿನ ಗುಣಮಟ್ಟವನ್ನು ಸುಧಾರಣೆ ಮಾಡೋದ್ರೊಳಗೂ ಕೂಡ ಈ ಜೈವಿಕ ಗೊಬ್ಬರಗಳು ಸಹಾಯವಾಗಿದೆ. ಮತ್ತು ಪ್ರಮುಖವಾಗಿ ಅಂದರೆ ಅತಿ ಮುಖ್ಯವಾಗಿ ಈ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸೋದ್ರಿಂದ ನಾವೇನು ಮಾಡ್ಬೋದು ಅಂದರೆ ಶೇಕಡ 25% ನಾವು ರಾಸಾಯನಿಕ ಗೊಬ್ಬರಗಳನ್ನು ನಾವು ಕಮ್ಮಿ ಮಾಡ್ಬೋದು. ಮತ್ತು ಜೈವಿಕ ಗೊಬ್ಬರಗಳ ಏನು ಕಾಸ್ಟ್ ಅಂತ ಹೇಳ್ತೀವಲ್ಲ, ಇದು ಕೂಡ ರಾಸಾಯನಿಕ ಗೊಬ್ಬರಗಳಿಂದ ಕಮ್ಮಿ ದರದಲ್ಲಿ ನಿಮಗೆ ಸಿಗ್ತದೆ. ಸೊ ಈ ಮೂರು ಜೊತೆಗೆ ಇನ್ನೊಂದು ಮುಖ್ಯವಾದ ಜೈವಿಕ ಗೊಬ್ಬರ, ಇದು ಕೂಡ ಎಲ್ಲ ಬೆಳೆಗಳಲ್ಲಿ ಉಪಯೋಗಿಸಬಹುದು, ಇದರ ಹೆಸರು ಮೈಕೋರೈಸಾ ಅಂತ ಹೇಳ್ತೀವಿ, ಅಥವಾ ವ್ಯಾಮ್ ಅಂತ ಕರೀತಾರೆ. ವ್ಯಾಮ್ ಅಂತ ಹೇಳಿದ್ರೆ ವೆಸಿಕ್ಯುಲರ್ ಆರ್ಬಸ್ಕ್ಯುಲರ್ ಮೈಕೋರೈಸಾ, ಅಥವಾ ಜನರಲ್ ಆಗಿ ಇದನ್ನು ಮೈಕೋರೈಸಾ ಅಂತ ಕರಿತೀವಿ. ಇದನ್ನು ಎಲ್ಲ ಬೆಳೆಗಳಲ್ಲೂ ನೀವು ಬಿತ್ತನೆ ಸಮಯದಲ್ಲಿ ಅಥವಾ ನಾಟಿ ಸಮಯದಲ್ಲಿ ಉಪಯೋಗಿಸ್ಬೋದು. ನೀವು ಬಹುವಾರ್ಷಿಕ ಬೆಳೆಗಳಲ್ಲಿ ಪ್ರತಿ ವರ್ಷ ನೀವು ಸೊ ಪಾತಿ ಮಾಡಿ ಸಾವಯವ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ ಕೊಡಬೇಕಾದ್ರೆ ಅದರ ಜೊತೆ ಮಿಶ್ರಣ ಮಾಡಿ ನೀವು ಕೊಡ್ಬೋದು. ಇದು ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ, ಇದು ಒಂದು ಶಿಲೀಂಧ್ರ, ಈ ಶಿಲೀಂಧ್ರ ಬೆಳೆಗಳ ಬೇರು ಒಳಗಡೆ ಹೋಗುತ್ತೆ ಮತ್ತು ಬೇರಿನ ಆಚೆಗಳನ್ನು ಕೂಡ ಇದು ಬೆಳ್ಕೊಂಡು ಹೋಗುತ್ತೆ. ಸೊ ಇದು ಒಂದು ಬೆಳೆಗಳ ಬೇರುಗಳ ಮೇಲ್ಗಡೆ ತನ್ನ ಆಹಾರಕ್ಕೆ ಅವಲಂಬಿತವಾಗಿರ್ತದೆ, ಇದರ ಬದಲಾಗಿ ಬೆಳೆಗಳಿಗೆ ಅನೇಕ ಉಪಯೋಗವನ್ನು ಕೊಡ್ತದೆ. ಇದೇನು ಮಾಡುತ್ತೆ ಅಂದರೆ, ಈಗ ಬೆಳೆಗಳ ಬೇರುಗಳು ಸುಮಾರು 1 ಮೀಟರ್ ಅಥವಾ 2 ಮೀಟರ್ ಬೆಳೆಯಬಹುದು. ಸೊ ತನ್ನ ಸುತ್ತ ಇರುವಂಥ 1 ಮೀಟರ್ ಅಥವಾ 2 ಮೀಟರ್ ಪ್ರದೇಶದಲ್ಲಿ ತನಗೆ ಬೇಕಾದಂತಹ ಆಹಾರ ಮತ್ತು ಪೋಷಕಾಂಶಗಳನ್ನು ಬೆಳೆಗಳು ತಗೊಳ್ಳುವಂಥ ಶಕ್ತಿ ಹೊಂದಿರ್ತವೆ. ಆದರೆ ತನ್ನ ಸುತ್ತ ಇರುವಂಥ ಪ್ರದೇಶದಲ್ಲಿ ನೀರು ಅಥವಾ ಪೋಷಕಾಂಶಗಳ ಕೊರತೆ ಆದಾಗ ಏನಾಗುತ್ತೆ, ಬೆಳೆಗಳು ಅದರ ಡಿಫಿಷಿಯನ್ಸಿ ಸಿಂಪ್ಟಮ್ಸಿಂದ ಏನಾಗುತ್ತೆ, ಬೆಳವಣಿಗೆ ಕುಂಠಿತ ಆಗುತ್ತೆ, ಇಳುವರಿ ಕುಂಠಿತ ಆಗುತ್ತೆ. ಆದರೆ ಈ ಮೈಕೋರೈಸವನ್ನು ಹಾಕಿದರೆ ಏನಾಗುತ್ತೆ ಅಂದರೆ, ಈ ಮೈಕೋರೈಸದ ಶಿಲೀಂಧ್ರಗಳು ಸುಮಾರು ಬೆಳೆಯ ಬೇರಿನ 10 ಪಟ್ಟು ದೂರ ಹೋಗಿ ಬೆಳೆಯುವಂಥ ಶಕ್ತಿಯನ್ನು ಹೊಂದಿರ್ತವೆ. ಈ ಶಿಲೀಂಧ್ರಗಳು ಸುಮಾರು 10 ಮೀಟರ್ ವರೆಗೆ ಬೆಳ್ಕೊಂಡು ಹೋಗಿ, ಸೊ ನಾವು ಪಂಪ್ ಸೆಟ್ನಲ್ಲಿ ನೀರನ್ನು ಯಾವ ರೀತಿ ಪ್ರೊವೈಡ್ ಮಾಡ್ತೀವಿ ಅದೇ ರೀತಿಯಲ್ಲಿ, ಸೊ ಕೊರತೆಯಾದಂಥ ಪೋಷಕಾಂಶಗಳು ಎಲ್ಲ ಪೋಷಕಾಂಶಗಳು ಮತ್ತೆ ನೀರಿನ ಅಂಶವನ್ನು ಪಂಪ್ ಮಾಡುತ್ತೆ ಬೆಳೆಗಳಿಗೆ ಕೊಟ್ಟು. ಸೊ ಬೆಳೆಗಳು ಸೊ ಡ್ರಾಟ್ ಟಾಲರೆನ್ಸು ಅಂದರೆ ಕಮ್ಮಿ ನೀರಿರುವಂಥ ಜಾಗದಲ್ಲಿ ನೀರು ಬರೋವರೆಗೆ ಸೊ ತಡ್ಕೊಂಡಿರುವಂಥ ಶಕ್ತಿಯನ್ನು ಮತ್ತು ಪೋಷಕಾಂಶಗಳು ಕೊರತೆಯಾಗದನ್ನು ತಡೆಗಟ್ಟುವಲ್ಲಿ ಈ ಮೈಕೋರೈಸಾ ಸಹಾಯ ಮಾಡುತ್ತೆ. ಮತ್ತು ಇದು ಬೇರಿನ ಮೇಲ್ಗಲ್ಲಿ ಒಂದು ಪದರವನ್ನು ಮಾಡುತ್ತದೆ, ಅದರಿಂದ ಏನಾಗುತ್ತೆ ಬೇರೆ ರೋಗಕಾರಕ ಜಂತುಹುಳುಗಳು ಮತ್ತು ರೋಗಕಾರಕ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ ಅವು ಕೂಡ ಬೇರಿನ ಒಳಗಡೆ ಎಂಟ್ರಿ ಆಗದಂಗೆ ಒಂದು ಬ್ಯಾರಿಯರ್ ಆಗಿ ಕೆಲಸ ಮಾಡ್ತದೆ ಈ ಮೈಕೋರೈಸಾ. ಸೊ ಅಂದರೆ ರೋಗಗಳನ್ನು ತಡೆಗಟ್ಟುತ್ತೆ, ಪೋಷಕಾಂಶಗಳನ್ನು ಒದಗಿಸ್ತದೆ, ನೀರನ್ನು ಕೂಡ ಒದಗಿಸ್ತದೆ ಬೇಕಾದಂಥ ಸಮಯದಲ್ಲಿ. ಇದು ಮೈಕೋರೈಸಾದ ಒಂದು ಉಪಯೋಗ. ಈಗ ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ನಾವು ಜೈವಿಕ ಗೊಬ್ಬರಗಳನ್ನು ಯಾವ ರೀತಿ ಉಪಯೋಗಿಸ್ಬೋದು ಅಂತ ಅದನ್ನು ತಿಳ್ಕೊಳ್ಳೋಣ. ಉದಾಹರಣೆ ಈಗ ಹಣ್ಣಿನ ಬೆಳೆಗಳು, ಇವು ಬಹುವಾರ್ಷಿಕ ಬೆಳೆಗಳಾಗಿರ್ತವೆ, ಮುಖ್ಯವಾಗಿ ದ್ರಾಕ್ಷಿ, ದಾಳಿಂಬೆ, ಪೇರ್ಲ, ಮ್ಯಾಂಗೋ ಅಥವಾ ಮಾವು, ಸಪೋಟ, ಇವೆಲ್ಲ ಹಣ್ಣುಗಳನ್ನು ನೀವು ತಗೊಳ್ಳಿ. ಇವೆಲ್ಲವೂ ಬಹುವಾರ್ಷಿಕ ಬೆಳೆಗಳು. ಇವಕ್ಕೆ ಜೈವಿಕ ಗೊಬ್ಬರಗಳಲ್ಲಿ ಇವಕ್ಕೆ ರೈಸೋಬಿಯಂ ಬರೋದಿಲ್ಲ, ರೈಸೋಬಿಯಂ ದ್ವಿದಳ ಧಾನ್ಯಗಳಿಗೆ ಅಷ್ಟೇ ಬರ್ತದೆ. ಇವಕ್ಕೆ ಏನು ಮಾಡಬೇಕು ಅಂದರೆ ಅಜಿಟೋಬ್ಯಾಕ್ಟರ್ ಅಂತ ಬರ್ತದೆ, ಸಾರ್ವಜನಿಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ. ಇದ್ರ ಜೊತೆಗೆ ನೀವು ಅಜೋಸ್ಪೆರ್ಲಮ್ ಅನ್ನು ಸೇರಿಸ್ಬೋದು ಕಾಂಬಿನೇಷನಲ್ಲಿ, ಇದು ಕೂಡ ಜೈವಿಕ ಸಾರ್ವಜನಿಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ. ಇದ್ರ ಜೊತೆಗೆ ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಮತ್ತು ಪೊಟ್ಯಾಶ್ ಕರಗಿಸುವ ಜೈವಿಕ ಗೊಬ್ಬರ ಮತ್ತು ಮೈಕೋರೈಸ, ಇವಿಷ್ಟುವನ್ನು ಈಗ ನಾನು ಹೇಳಿದ್ನಲ್ಲ ಬಹುವಾರ್ಷಿಕ ಬೆಳೆಗಳಾದ ದಾಳಿಂಬೆ, ಪೇರ್ಲ, ಮ್ಯಾಂಗೋ ಅಥವಾ ಮಾವು, ಸಪೋಟ, ದ್ರಾಕ್ಷಿ, ಇವಕ್ಕೆ ನೀವು ಒಂದು ಗಿಡಕ್ಕೆ ಕನಿಷ್ಠ 10 ಗ್ರಾಂನಂತೆ ನೀವು ನಾಟಿ ಸಮಯದಲ್ಲಿ ನೀವು ಗುಂಡಿಗೆ ತಿಪ್ಪೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರ ಬೇರೆ ಎರೆಹುಳು ಗೊಬ್ಬರ ಯಾವುದಾದ್ರೂ ಸಾವಯವ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ನೀವು ಗುಣಿಗಳಿಗೆ ಹಾಕಿ ನಂತರ ಗಿಡವನ್ನು ಇಟ್ಟು ನಾಟಿ ಮಾಡಿದ್ರೆ ಅದರ ಉಪಯೋಗವನ್ನು ಪಡ್ಕೊಳ್ಬೋದು. ಇದಾದ ನಂತರ ಮೊದಲನೇ ಸತಿ ನಾಟಿ ಮಾಡಬೇಕಾದ್ರೆ ಪ್ಲಾಂಟಿಂಗ್ ಟೈಮ್ನಲ್ಲಿ ಹಾಕಿದ ನಂತರ ಪ್ರತಿ ವರ್ಷ ಇದೇ ಪ್ರಮಾಣದ 10 ಗ್ರಾಮು ಸಾರ್ವಜನಿಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ, 10 ಗ್ರಾಮು ರಂಜಕ ಕರಗಿಸುವ ಜೈವಿಕ ಗೊಬ್ಬರ, 10 ಗ್ರಾಮು ಪೊಟ್ಯಾಶ್ ಕರಗಿಸುವ ಜೈವಿಕ ಗೊಬ್ಬರ ಮತ್ತು 10 ಗ್ರಾಮು ಮೈಕೋರೈಸಾ, ಇಷ್ಟನ್ನು ನೀವು ತಿಪ್ಪೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಪ್ರತಿ ವರ್ಷ ನೀವು ತಿಪ್ಪೆ ಗೊಬ್ಬರವನ್ನು ಬೆಳೆಗಳಿಗೆ ಹಾಕಬೇಕಾದ್ರೆ ಪಾತಿ ಮಾಡಿ ಅಲ್ಲಿ ಹಾಕಿ ಅದರ ಮೇಲುಗಡೆ ಒಂದು ಲೇಯರ್ ಮಣ್ಣನ್ನು ಮುಚ್ಚಿ ನೀವು ನೀರು ಬಿಡೋದ್ರಿಂದ ಇವನ ಉಪಯೋಗವನ್ನು ನೀವು ಪಡ್ಕೊಳ್ಬೋದು. ಇದರ ಜೊತೆಗೆ ಈಗ ಕೆಲವೊಂದು ಸತಿ ಏನಾಗ್ತದೆ ಅಂದರೆ ನಾವು ನಾಟಿ ಮಾಡೋ ಸಮಯದಲ್ಲಿ ಹಾಕಿರೋದಿಲ್ಲ ಅಥವಾ ನಾವು ಪಾತಿ ಮಾಡೋದಿಲ್ಲ, ಆ ಸಮಯದಲ್ಲಿ ಏನು ಆಗ್ತದೆ ಅಂತ ಹೇಳಿದ್ರೆ ನೀವು ಇವನ್ನ ಡ್ರೆಂಚಿಂಗು ಅಥವಾ ಡ್ರಿಪ್ ಮುಖಾಂತರನೂ ಕೂಡ ಇವನ್ನ ಒದಗಿಸ್ಬೋದು. ಡ್ರೆಂಚಿಂಗು ಮತ್ತು ಡ್ರಿಪ್ ಮುಖಾಂತರ ಒದಗಿಸಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಜೈವಿಕ ಗೊಬ್ಬರವನ್ನು ನೀವು 2 ಲೀಟ್ರ್ 1 ಎಕರೆಗೆ, 2 ಲೀಟ್ರ್ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ಉದಾಹರಣೆಗೆ ಅಜಿಟೋಬ್ಯಾಕ್ಟರ್ ಅಥವಾ ಅಜೋಸ್ಪೈರ್ಲಮ್, ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಇದನ್ನು PSB ಅಂತ ಕರಿತೀವಿ, ಮತ್ತು ಪೊಟ್ಯಾಶ್ ಮೊಬಿಲೈಸಿಂಗ್ ಅಥವಾ ಪೊಟ್ಯಾಶ್ ಕರಗಿಸುವ ಜೈವಿಕ ಗೊಬ್ಬರ ಇದನ್ನು KSB ಅಥವಾ KMB ಅಂತ ಕರಿತೀವಿ. ಇವನ್ನ ಪ್ರತಿಯೊಂದನ್ನು 2 ಲೀಟ್ರ್ 1 ಎಕರೆಗೆ ನೀವು ಡ್ರಿಪ್ನಲ್ಲಿ ಅಥವಾ ಡ್ರೆಂಚಿಂಗಲ್ಲಿ ಬಿಡಬಹುದು. ಇದನ್ನು ಬೆಳೆಗಳಿಗೆ ಅನುಸಾರವಾಗಿ ಈಗ ಮಾವು, ಪೇರ್ಲ, ಸಪೋಟ ಇವಕ್ಕೆ ಎಲ್ಲ ಹೆಚ್ಚು ಬೇಕಾಗಿರೋದಿಲ್ಲ. ಇವಕ್ಕೆ ಏನು ಮಾಡ್ಬೋದು, ನೀವು ವರ್ಷದಕ್ಕೆ 1 ಬಾರಿ ಕೊಡ್ಬೋದು ಡ್ರಿಪ್ನಲ್ಲಿ ಅಥವಾ ನಾಟಿ ಮಾಡ್ಬೇಕಾದ್ರೆ ಅಥವಾ ತಿಪ್ಪೆ ಗೊಬ್ಬರದ ಜೊತೆ ಅಥವಾ ಡ್ರಿಪ್ನಲ್ಲಿ. ಅದು ಕಮರ್ಷಿಯಲ್ ಕ್ರಾಪ್ಗಳಾದ ಬೇರೆ ದಾಳಿಂಬೆ ಮತ್ತು ದ್ರಾಕ್ಷಿಗೆ ನೀವು ಪ್ರತಿ 3 ತಿಂಗಳಿಗೊಂದ್ಸತಿ ಕೊಟ್ಟರೆ ಒಳ್ಳೆಯದು. ಮತ್ತು ಇದರೊಳಗಡೆ ಪ್ರಮುಖವಾಗಿರುವಂಥದ್ದು ಹಣ್ಣಿನ ಒಂದು ಬೆಳವಣಿಗೆಗೆ ಮತ್ತು ಸ್ವೀಟ್ನೆಸ್ಗೆ, ಅದರದ್ದು ಒಂದು ಸ್ವೀಟ್ ಜಾಸ್ತಿ ಆಗೋದಕ್ಕೆ ಸೈಜ್ ಬರೋದಕ್ಕೆ ಅತಿ ಮುಖ್ಯವಾದ ಜೈವಿಕ ಗೊಬ್ಬರ ಅಂದರೆ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ. ಪೊಟ್ಯಾಶ್ ತುಂಬ ಹೆಚ್ಚು ಬೇಕಾಗ್ತದೆ ನಿಮಗೆ. ಇದನ್ನು ಹಣ್ಣು ಕಾಯಿ ಆಗುತ್ತಲ್ಲ, ಕಾಯಿ ಆದಾಗಿನಿಂದ ಹಿಡ್ಕೊಂಡು ಪಪ್ಪಾಯದಲ್ಲಿರ್ಬೋದು, ದ್ರಾಕ್ಷಿನಲ್ಲಿರ್ಬೋದು, ಪೇರ್ಲಾದಿರ್ಬೋದು, ಮ್ಯಾಂಗೋದಲ್ಲಿರ್ಬೋದು, ಒಂದ್ಸತಿ ಫ್ರೂಟ್ ಸೆಟ್ ಆದಮೇಲೆ ಪ್ರತಿ 15 ದಿನಕ್ಕೊಮ್ಮೆ 2 ಲೀಟ್ರ್ ಹಂಗೆ 1 ಎಕರೆ ನೀವು ಡ್ರಿಪ್ ಮುಖಾಂತರ ಅಥವಾ ಡ್ರೆಂಚಿಂಗ್ನಲ್ಲಿ ಕೊಟ್ಟಿರ್ಬೇಕು. ಬಂದರೆ ಏನಾಗ್ತದೆ ನಿಮಗೆ, ಕಾಯಿಯ ಸೈಜ್ ಜಾಸ್ತಿ ಆಗ್ತದೆ, ಕಲರ್ ಚೆನ್ನಾಗಿ ಬರ್ತದೆ, ಮತ್ತು ವೆಯ್ಟ್ ಎಲ್ಲವೂ ಜಾಸ್ತಿ ಆಗ್ತದೆ. ಸೊ ಇಷ್ಟು ಜೈವಿಕ ಗೊಬ್ಬರಗಳನ್ನ ನೀವು ಉಪಯೋಗಿಸ್ಕೊಳ್ಬೋದು. ಇನ್ನು ತರಕಾರಿ ಬೆಳೆಗಳಲ್ಲಿ ನೀವು ಜೈವಿಕ ಗೊಬ್ಬರಗಳನ್ನು ಯಾವ ರೀತಿ ಉಪಯೋಗಿಸ್ಬೋದು ಅಂತ ಹೇಳಿದ್ರೆ, ಇಲ್ಲಿ ನೀವು ಬೀಜವನ್ನು ಏನಾದರೂ ಬಿತ್ತನೆ ಮಾಡ್ತಿದ್ರೆ ತರಕಾರಿ, ಉದಾಹರಣೆಗೆ ಮೆಣಸಿನಕಾಯಿ ಇರ್ಬೋದು, ಯಾವುದಾದ್ರೂ ಒಂದು ಬೀಜವನ್ನು ಮಾಡ್ತಿದ್ರೆ ನೀವು ಬೀಜೋಪಚಾರ ಮಾಡ್ಬೋದು. ಬೀಜೋಪಚಾರ ಯಾವ್ದಾವ್ದು ಮಾಡ್ಬೋದು ಅಂದರೆ ಅಜಿಟೋಬ್ಯಾಕ್ಟರ್ ಒಂದು ಮಾಡ್ಬೋದು, PSB ಪೊಟ್ಯಾಶ್ ಕರಗಿಸುವ ಜೈವಿಕ ಗೊಬ್ಬರ, ಇದರ ಜೊತೆಗೆ ನೀವು ಟ್ರೈಕೋಡರ್ಮಾ ಮತ್ತು ಸೂಡೋಮನಾಸ್ ಅನ್ನು ಸೇರಿಸ್ಬೋದು. ಯಾಕೆಂದರೆ ತರಕಾರಿಗಳಿಗೂ ತುಂಬ ಸಾಫ್ಟ್ ಇರ್ತವೆ ಆ ಬೇರುಗಳು ನೀವು ನಾಟಿ ಮಾಡೋ ಸಮಯದಲ್ಲಿ, ಮತ್ತು ರೋಗಗಳಾದ ನಿಮಗೆ ಡ್ಯಾಂಪಿಂಗ್ ಆಫು, ರೂಟ್ ರಾಟು ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತವೆ. ಅದಕ್ಕೋಸ್ಕರ ಈ ಜೈವಿಕ ಗೊಬ್ಬರಗಳ ಜೊತೆಗೆ ಸಸ್ಯ ಪ್ರಚೋದಕ ಮತ್ತು ಜೈವಿಕ ಕೀಟನಾಶಕಗಳಾದ ಸೂಡೋಮನಾಸ್ ಮತ್ತು ಟ್ರೈಕೋಡರ್ಮಾಗಳನ್ನು ಇಷ್ಟನ್ನು ಸೇರಿಸಿ ಪ್ರತಿ KG ಬೀಜಕ್ಕೆ 5 ಗ್ರಾಂನಂತೆ ಬೀಜೋಪಚಾರ ಮಾಡಿ ನೀವು ಬಿತ್ತನೆ ಮಾಡ್ಬೋದು. ನರ್ಸರಿನಲ್ಲಿರ್ಬೋದು ಅಥವಾ ಮೇನ್ ಬೆಡ್ನಲ್ಲಿ ಏನಾದರೂ ಮಾಡೋಂಗಿದ್ರೆ. ಅಕಸ್ಮಾತ್ ಈ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲವನ್ನು ಅವರು ಸಸಿ ಮಡಿಗಳನ್ನು ಮಾಡೋದಿಲ್ಲ, ಸೊ ತಾವು ನರ್ಸರಿಗಳಲ್ಲಿ ಗಿಡಗಳನ್ನು ಕೊಂಡ್ಕೊಂಡು ಬರ್ತಾರೆ, ಅಗಿಗಳನ್ನು ಕೊಂಡ್ಕೊಂಡು ಬರ್ತಾರೆ. ಸೊ ಇವಕ್ಕೆ ಹೆಂಗೆ ಉಪಚಾರ ಮಾಡೋದಪ್ಪ ಅಂತ ಹೇಳಿದ್ರೆ, ನೀವು ಪ್ರೋಟ್ರೇನಲ್ಲಿ ಗಿಡಗಳಿರ್ತಾವಲ್ಲ, ಸೊ ಇವನ್ನು ನೀವು ನಾಟಿ ಮಾಡೋದಕ್ಕೆ ಕನಿಷ್ಠ 1 ವಾರದಿಂದ ಹಿಡಿದು 2 ದಿನ ಮುಂಚೆವರೆಗೂ ನೀವೇನು ಮಾಡ್ಬೋದು, ಪ್ರತಿ ಲೀಟ್ರ್ ನೀರಿಗೆ ಪೌಡರ್ ರೂಪದ ಜೈವಿಕ ಗೊಬ್ಬರಗಳಾದರೆ 20 ಗ್ರಾಮ್ 1 ಲೀಟ್ರಿಗೆ, ಲಿಕ್ವಿಡ್ ಆದರೆ 15-20 ml 1 ಲೀಟ್ರ್ ನೀರಿಗೆ ಪ್ರತಿಯೊಂದು ಜೈವಿಕ ಗೊಬ್ಬರಗಳು ಇನ್ಕ್ಲೂಡಿಂಗ್ ನೀವು ಟ್ರೈಕೋಡರ್ಮ ಮತ್ತು ಸೂಡೋಮನಾಸ್ಗಳನ್ನು ಕೂಡ ಸೇರಿಸ್ಕೊಂಡು ಇವನ್ನು ಡ್ರೆಂಚ್ ಮಾಡಬೇಕು. ನೀರು ಕೊಡ್ತಿರಲ್ಲ, ಹೋಸ್ನಲ್ಲಿ ಹಾಕ್ಕೊಂಡು ನೀವು ಡ್ರೆಂಚ್ ಮಾಡ್ತಿರಲ್ಲ, ಇದನ್ನು 2 ಸತಿ ಮಾಡಬೇಕು. 2 ಸತಿ ಮಾಡಿದ್ರೆ ಏನಾಗುತ್ತೆ, ಪ್ರೋಟ್ರೇನಲ್ಲಿ ಕೊಕೋಪೀಟ್ನಲ್ಲಿ ಈ ಜೈವಿಕ ಜೀವಾಣುಗಳು ಸೇರಿಕೊಳ್ಳುತ್ತವೆ. ತದನಂತರ ನೀವು ಅದನ್ನು ನಾಟಿ ಮಾಡಿದಾಗ ಅವು ಫೀಲ್ಡ್ನಲ್ಲಿ ಹೋಗ್ಬಿಟ್ಟು ತಮ್ಮ ಉಪಯೋಗವನ್ನು ಕೊಡ್ತವೆ. ಈ ರೀತಿ ಮಾಡ್ಬೋದು. ಅಥವಾ ನೀವು ತರಕಾರಿ ಬೆಳೆಗಳನ್ನು ನಾಟಿ ಮಾಡಿದ ನಂತರ, ನಾಟಿ ಮಾಡೋ ಸಮಯದಲ್ಲಿ ಭೂಮಿಗೂ ಸೇರಿಸ್ಬೋದು. ಭೂಮಿಗೆ ಸೇರಿಸಬೇಕಂದ್ರೆ ಪ್ರತಿಯೊಂದು ಕೂಡ 3-4 kg 1 ಎಕರೆಗೆ, ಅಥವಾ ಮಿಶ್ರಣ ಸಾರಜನಕ, ರಂಜಕ, ಪೊಟ್ಯಾಶು ಮತ್ತು ಟ್ರೈಕೋಡರ್ಮಾ ಸೋಡಿಯಂ ಮಿಶ್ರಣವನ್ನು ನೀವು 10 kg 1 ಎಕರೆಗೆ ಬೆಡ್ ತಯಾರು ಮಾಡಬೇಕಾದ್ರೆ ನೀವು ಮಲ್ಚಿಂಗ್ ಹಾಕೋದಕ್ಕೆ ಮುಂಚೆ ಬೆಡ್ಗೆ ಹಾಕಿ ನಂತರ ನೀವು ತರಕಾರಿ ಬೆಳೆಗಳನ್ನು ನಾಟಿ ಮಾಡ್ಬೋದು. ಅಥವಾ ಆ ರೀತಿ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ತರಕಾರಿ ಬೆಳೆಗಳನ್ನು ನಾಟಿ ಮಾಡಬೇಕಾದ್ರೆ ಗುಣಿಗಳಿಗೆ ಸೊ 1 ಗ್ರಾಮ್ 1 ಗುಣಿ ಹಂಗೆ ಹಾಕ್ಕೊಂಡು ನಾಟಿ ಮಾಡ್ಬೋದು. ಇದೂ ಆಗಲಿಲ್ಲ ಅಂತ ಹೇಳಿದ್ ಮಾಡ್ಬೋದು, ನೀವು ಡ್ರಿಪ್ನಲ್ಲಿ ಕೊಡ್ಬೋದು. ನಾಟಿ ಮಾಡಿದ ತಕ್ಷಣ ನೀವು ಡ್ರಿಪ್ನಲ್ಲಿ ಪ್ರತಿಯೊಂದು, ಟ್ರೈಕೋಡರ್ಮಾ 2 ಲೀಟ್ರ್ 1 ಎಕರೆಗೆ, ಸುಡೋಮನಾಸ್ 2 ಲೀಟ್ರ್ 1 ಎಕರೆಗೆ, ಅಜಿಟೋಬ್ಯಾಕ್ಟರ್ PSP KSB ಇವು 2 ಲೀಟ್ರ್ 1 ಎಕರೆಗೆ ನೀವು ನಾಟಿ ಮಾಡೋ ಸಮಯದಲ್ಲಿ ಕೊಡ್ಬೋದು. ತದನಂತರ 1.5 ತಿಂಗಳ ನಂತರ ಮತ್ತೆ ಇನ್ನೊಂದು ಸಲ, ಯಾಕೆಂದರೆ ಕೆಲವೊಂದು ತರಕಾರಿಗಳು 3 ತಿಂಗಳಿಗೆ ಮುಗಿದೋಗ್ತವೆ, 1.5 ತಿಂಗಳಿಗೆ ಮತ್ತೊಂದು ಸಾರಿ ಕೊಡ್ಬೋದು. ಇದರಿಂದ ನಿಮ್ಮ ಬೆಳೆಗೆ ಬೇರಿಂದ ಅಥವಾ ಮಣ್ಣಿನಲ್ಲಿ ಬರುವಂಥ ರೋಗಗಳನ್ನು ತಡೆಗಟ್ಟಬಹುದು, ಬೆಳವಣಿಗೆ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಆಗುವ ರೀತಿಯಲ್ಲಿ ನೋಡ್ಕೊಳ್ಬೋದು, ಇಳುವರಿ ಹೆಚ್ಚಿಗೆ ಬರ್ತದೆ. ಇದಾದ ನಂತರ ತರಕಾರಿಗಳ ಗುಣಮಟ್ಟವೂ ನಿಮಗೆ ಚೆನ್ನಾಗಿ ಬರ್ತದೆ, ಮತ್ತು ನೀವು ಉಪಯೋಗಿಸುವಂಥ ರಾಸಾಯನಿಕ ಗೊಬ್ಬರಗಳನ್ನು ನೀವು ಈ ನಾನು ಹೇಳಿದ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಿದ್ದೇ ಆಗಿದ್ದಲ್ಲಿ NPK ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ಗಳನ್ನು ನೀವು 25% ಅಷ್ಟು ನೀವು ಕಮ್ಮಿ ಪ್ರಮಾಣದಲ್ಲಿ ಉಪಯೋಗಿಸಿಕೊಳ್ಬಹುದು. ಡಾಕ್ಟರ್ ರುದ್ರೇಶ್ ಅವರೇ, ಈಗ ಸಾಕಷ್ಟು ವಿಚಾರಗಳನ್ನ ತಾವು ತಿಳಿಸಿದ್ರಿ, ಯಾವ ರೀತಿ ಜೈವಿಕ ಗೊಬ್ಬರಗಳನ್ನ ನಾವು ಉಪಯೋಗ ಮಾಡಬೇಕು, ಅವುಗಳ ಕಾರ್ಯ ಯಾವ ರೀತಿ ಇರ್ತದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿ ತಾವು ಇಲ್ಲಿ ತನಕ ಹೇಳಿದ್ರಿ. ಈಗ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಏನಿದೆ, ಇಲ್ಲಿ ನಮ್ಮ ರೈತರಿಗೆ ಯಾವ ರೀತಿ ಈ ಏನು ಜೈವಿಕ ಗೊಬ್ಬರಗಳು ಲಭ್ಯ ಅದಾವ, ಅವರು ಹೆಂಗೆ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಹೇಳ್ತೀರಿ? ಎಲ್ಲ ರೈತ ಬಂಧವರ ಮಾಹಿತಿಗಾಗಿ, ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ನವನಗರದಲ್ಲಿ ನಮ್ಮಲ್ಲಿ ಜೈವಿಕ ಉತ್ಪಾದನಾ ಕೇಂದ್ರ ಇದೆ, ಬಯೋಫರ್ಟಿಲೈಸರ್ ಲ್ಯಾಬೊರೇಟರಿ ಅಂತ ನಾವು ನಡೆಸ್ತಾ ಇದ್ದೀವಿ. ಇಲ್ಲಿ ಎಲ್ಲ ರೀತಿಯ ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ಕೀಟನಾಶಕಗಳನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ನೀವು ಇಲ್ಲಿ ಬಂದು 9 ಗಂಟೆಯಿಂದ ಹಿಡಿದು 5 ಗಂಟೆವರೆಗೆ ಪ್ರತಿದಿನ ತೆಗೆದಿರುತ್ತೆ, ಅಂದರೆ ವರ್ಕಿಂಗ್ ಡೇಸ್ನಲ್ಲಿ. ಸೊ ಅಲ್ಲಿ ಬಂದು ನೀವು ತಗೊಂಡು ಹೋಗ್ಬೋದು, ಅಥವಾ ನಿಮ್ಗೆ ಬೇಕಂದರೆ ಈಗ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ನನ್ನ ಮೊಬೈಲ್ ನಂಬರ್ ಡಾಕ್ಟರ್ ಡಿ ಎಲ್ ರುದ್ರೇಶ್, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ಸೂಕ್ಷ್ಮಾಣುಜೀವಶಾಸ್ತ್ರ ವಿಭಾಗ, ಮೊಬೈಲ್ ನಂಬರ್ 9538243305. ಸೊ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೆ ಬೇಕಾದಂಥ ಯಾವ್ಯಾವ ಜೈವಿಕ ಗೊಬ್ಬರಗಳಿದ್ದಾವೆ, ಸೊ ನಿಮಗೆ ಯಾವ್ಯಾವುದನ್ನು ಉಪಯೋಗಿಸ್ಬೋದು ಅದರ ಮಾಹಿತಿ ಜೊತೆಗೆ ನಿಮಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಮ್ಮಲ್ಲಿ ಇದೆ. ಸೊ ನಮ್ಮಲ್ಲಿ ಸುಮಾರು 20 ರೀತಿಯ ಜೈವಿಕ ಉತ್ಪಾದನೆಗಳಿದ್ದಾವೆ. ಸೊ ಹೇಳ್ಬೇಕಂತ ಹೇಳಿದ್ರೆ ಸೂಡಮನಾಸು, ಟ್ರೈಕೋಡರ್ಮ, ಬ್ಯಾಸಿಲಸ್ ಸೆಪ್ಟಿಲಿಸು, ಅಜಿಟೋಬ್ಯಾಕ್ಟರ್, ಅಜೋಸ್ಪೈರ್ಲಮು, PSB, KMB, ಮೈಕೋರೈಸಾ, ಮೆಟರೈಸಿಯಮ್ಮು, ಬಿವೇರಿಯಾ, ವರ್ಟಿಸೀಲಿಯಮ್ಮು, ಕಾಂಪೋಸ್ಟ್ ಕಲ್ಚರು, ಮತ್ತು PGPR ಕನ್ಶಾರ್ಸಿಯ, ಮತ್ತು ಕ್ರಾಪ್ ಸ್ಪೆಸಿಫಿಕ್ ಕನ್ಶಾರ್ಸಿಯ, ಇವೆಲ್ಲವೂ ಸೇರಿ ಸುಮಾರು 20ಕ್ಕಿಂತಲೂ ಅಧಿಕ ರೀತಿಯ ಉತ್ಪನ್ನಗಳು ನಮ್ಮಲ್ಲಿ ಸಿಗ್ತವೆ. ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೆ ಒದಗಿಸುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಆತ್ಮೀಯರೇ, ಈಗೇನು ಡಾಕ್ಟರು ತಮ್ಮ ನಂಬರ್ನ ಹೇಳಿದ್ದಾರೆ ಅದನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9538243305 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಜೈವಿಕ ಗೊಬ್ಬರಗಳ ಬಗ್ಗೆ ತಿಳ್ಕೊಳ್ಬೋದು, ಮತ್ತು ಖರೀದಿ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಬೋದು. ಒಳ್ಳೆಯದು ಡಾಕ್ಟರ್ ರುದ್ರೇಶ್ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ತಾವು ಜೈವಿಕ ಗೊಬ್ಬರಗಳ ಮಹತ್ವ, ಅವು ಯಾವ ಪ್ರಕಾರದವ, ಎಷ್ಟದಾವ, ಮತ್ತು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ, ಮತ್ತು ಅವುಗಳ ಲಭ್ಯತೆ ಕುರಿತು ಸಾಕಷ್ಟು ವಿವರವಾದಂಥ ಒಂದು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ DL ರುದ್ರೇಶ್ ಅವರಿಂದ ಜೈವಿಕ ಗೊಬ್ಬರಗಳ ಮಹತ್ವ ಕುರಿತು ಮಾಹಿತಿಯನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಕೇಳಿ ಜಾನಪದ ಸಂಗೀತದಲ್ಲಿ ಹನುಮಂತ ರಾಮಪ್ಪ ಪಾರ್ಗೆ ಹಾಗೂ ಸಂಗ್ರಹರಿಂದ ಗೊಂದಲಿಗರ ಪದಗಳು. ಬಂಬ ಮತ್ತು ಕೂತಿನ ಕೆಳಗೆ ಕುಂಬಾರಮಣಿಗಳಿಗೆ ಒಂಬತ್ತು ಕೂತಿನ ಕೆಳಗೆ ಅಂಬಾಲಿ ಕಾಶಿಯದ ಮಾಡಿ ಅಂಬಾಲಿ ಕಾಶಿಯದ ಮಾಡಿ ಸಾಧುರೆಗೆ ಉಣಸಿ ಗಡೆಗೆ ತೊಳೆದಿಟ್ಟೆ ನಲ್ಲಮ್ಮ ಗಡೆಗೆ ತೊಳೆದಿ ಕಜಿಂದಲಿ ವಾ ಪ್ರಾಣನ ಶಿರವ ಹರಣು ಮಾಡಿ ದೇವಿ ದೇವಿ ನಿನ್ನ ಸ್ಮರಣಿ ನಾನು ಮರಿಯಲಾರೆ ದೇವಿ ಹುದ ಹುದ ಶಬ್ದವ ಹೇಳುವೆ ನಾನಯ್ಯ